ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಪೀಡೆನಾಶಕಗಳ ಸಂರಕ್ಷಿತ ಬಳಕೆ ಕುರಿತು ICAR ಕೃಷಿ ವಿಜ್ಞಾನ ಕೇಂದ್ರ ಗೋಣಿಬೀಡಿನ ಸಸ್ಯ ಸಂರಕ್ಷಣಾ ವಿಷಯ ತಜ್ಞರಾದ ಡಾ ಕೆವಿ ವೀರೇಂದ್ರ ಕುಮಾರ ಹಾಗೂ ವಿನೋದ್ ಮಂಡಗದ್ದೆ ಅವರೊಡನೆ ಮಾತುಕತೆಯನ್ನು ಕೇಳುವಿರಿ. ಶ್ರೋತೃಗಳೇ, ರೈತ ಬಾಂಧವರೇ, ಕೃಷಿಯಲ್ಲಿ ಪೀಡೆನಾಶಕಗಳ ಸುರಕ್ಷಿತ ಬಳಕೆ ಈ ವಿಷಯವಾಗಿ ಮಾತನಾಡಲಿದ್ದಾರೆ. ICAR ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲು ಇಲ್ಲಿನ ಸಸ್ಯ ಸಂರಕ್ಷಣೆಯ ವಿಷಯ ತಜ್ಞರಾದ ಡಾಕ್ಟರ್ ವೀರೇಂದ್ರ ಕುಮಾರ್ ಕೆವಿ ಅವರು. ಸರ್, ನಮಸ್ತೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಸರ್, ನಾವು ಸಾಮಾನ್ಯವಾಗಿ ಕೀಟನಾಶಕಗಳು ಅಥವಾ ಕಳೆನಾಶಕಗಳು ಅಂತ ಕೇಳಿದೀವಿ, ಏನಿದು ಪೀಡೆನಾಶಕ ಅಂದರೆ? ಸಾಮಾನ್ಯವಾಗಿ ಎಲ್ಲ ರೈತ ಬಾಂಧವರಿಗೂ ಗೊತ್ತು, ಈ ಪೀಡೆನಾಶಕಗಳು ಅಂದ್ರೆ ಅತ್ಯಂತ ವಿಷಕಾರಿಯಾಗಿರತಕ್ಕಂತ ವಸ್ತುಗಳು. ಅವುಗಳನ್ನ ನಾವು ಶಿಸ್ತುಬದ್ಧ ಬಳಕೆಯಿಂದ ಬಳಸೋದ್ರಿಂದ ಮಾನವನ ಮೇಲೆ ಆಗ್ತಕ್ಕಂತ ದುಷ್ಪರಿಣಾಮಗಳಾಗಿರಲಿ, ಸಾಕು ಪ್ರಾಣಿಗಳಾಗಿರಲಿ ಅಥವಾ ಜಲಚರ ಪ್ರಾಣಿಗಳಾಗಿರಲಿ ಅಥವಾ ಗಾಳಿ ನೀರು ಮುಂತಾದವುಗಳ ಮೇಲೆ ಆಗಬಹುದಾದಂತ ದುಷ್ಪರಿಣಾಮಗಳನ್ನ ನಾವು ತಡೆಯುವುದರ ಜೊತೆಗೆ ಬೆಳೆಯಲ್ಲಿ ಬರತಕ್ಕಂತ ವಿವಿಧ ಕೀಟ ರೋಗ ಬಾಧೆಗಳನ್ನ ನಾವು ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಸೊ ಇದನ್ನ ನಾವು ಪೀಡನಾಶಕ ಅಂತ ಹೇಳ್ತೀವಿ. ಈಗ ನಾವು ಏನಾಗಿದೀವಿ ಅಂದ್ರೆ, ಪೀಡನಾಶಕಗಳು ಅಂದ್ರೆ ಒಬ್ಬ ರೈತರನ್ನ ನಾವು ಕೇಳಿದ್ರೆ ಯಾವ್ದಾದ್ರು ಒಂದು ಬೆಳೆಗೆ ತಗೊಂಡ್ ಬಂದ್ರೆ ಅವ್ರ ಸಮಸ್ಯೆಯನ್ನ ಯಾವ ಕೆಮಿಕಲ್ಸ್ ಅನ್ನ ಸ್ಪ್ರೇ ಮಾಡ್ಬೇಕು ಅಂತ ಮೊದಲು ಕೇಳ್ತಾರೆ ಹೊರತು ಏನೆಲ್ಲ ಹತೋಟಿ ಕ್ರಮಗಳನ್ನ ನಾವು ಉಪಯೋಗಿಸ್ಬೇಕು ಅಂತ ಕೇಳೋದಿಲ್ಲ. ಅಂದ್ರಾಗಿ ಇವತ್ತು ನಾವೇನಪ್ಪ ಅಂದ್ರೆ ಪೀಡನಾಶಕಗಳಿಲ್ಲದೆ ನಾವು ಬದುಕೋದೇ ಇಲ್ಲ ಅನ್ನೋ ಲೆವೆಲ್ಗೆ ನಾವು ಒಬ್ರು ಇದನ್ನು ಹೊಂದಿದೀವಿ. ಆ ರೀತಿಯಾಗಿ ಯಾವತ್ತು ಅಷ್ಟೇ ಪೀಡನಾಶಕಗಳು, ಅದು ಶಿಲೀಂದ್ರನಾಶಕವರು ಆಗಿರ್ಲಿ, ಕೀಟನಾಶಕವರು ಆಗಿರ್ಲಿ ಅಥವಾ ನಮ್ಮ ಕಳೆಗಳ ನಾಶಕಗಳು ಆಗಿರ್ಲಿ, ಎಲ್ಲನ ಸೇರಿ ನಾವು ಪೀಡನಾಶಕಗಳು ಅಂತ ಹೇಳುದು. ಪೀಡನಾಶಕಗಳನ್ನ ನಾವು ಯಾವಾಗ ಯೂಸ್ ಮಾಡ್ಬೇಕು ಅಂದ್ರೆ ಕೊನೆಯ ಹಂತದಲ್ಲಿ. ಒಂದು ಬೆಳೆ ನಮಗೆ ಅದು ನಮ್ಮ ಕೈಗೆ ಸಿಗೋದಿಲ್ಲ, ರೋಗದಿಂದ ಹಾಳಾಗಿರುತ್ತೆ ಅಥವಾ ಕೀಟದಿಂದ ಹೆಚ್ಚು ಪ್ರಮಾಣದಲ್ಲಿ ಹಾನಿಯಾಗಿ ಅದನ್ನ ನಮ್ಮ ಕೈಯಲ್ಲಿ ಸಿಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಮಾತ್ರ ನಾವು ಕೀಟನಾಶಕಗಳನ್ನ ಅಥವಾ ರೋಗನಾಶಕಗಳನ್ನ ಆಗ್ಲಿ ಅಥವಾ ಕಳೆನಾಶಕಗಳನ್ನ ನಾವು ಯೂಸ್ ಮಾಡಬಹುದು. ಯಾವುದೇ ಕಾರಣಕ್ಕೂ ಪೀಡನಾಶಕಗಳನ್ನ ಪ್ರಾರಂಭಿಕ ಹಂತದಲ್ಲಿ ಯೂಸ್ ಮಾಡಬಾರ್ದು. ರೋಗ ಕೀಟಗಳ ಹತೋಟಿ ಮಾಡ್ಲಿಕ್ಕೆ ಹಲವಾರು ವಿಧಾನಗಳುಂಟು. ಎಲ್ಲಾ ಕ್ರಮಗಳನ್ನ ಅನುಸರಿಸಿ ಮಾಡಕ್ಕಾಗದೇ ಇರುವಂತ ಕೊನೆ ಸಂದರ್ಭದಲ್ಲಿ ಈ ಪೀಡನಾಶಕಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸುರಕ್ಷಿತವಾಗಿ ಪೀಡನಾಶಕಗಳನ್ನ ಯೂಸ್ ಮಾಡ್ತಕ್ಕಂಥದ್ದು ಇಂದಿನ ದಿನದಲ್ಲಿ ನಮ್ಮ ರೈತ ಬಾಂಧವರಿಗೆ ಆಲ್ಮೋಸ್ಟ್ ನಮ್ಗೇನಪ್ಪ ಅಂದ್ರೆ ಕಡ್ಡಾಯವಾಗಿದ್ದ ಅವಶ್ಯಕತೆ. ಈಗಿನ ಕಾಲದಲ್ಲಿ ಇದು ಸುರಕ್ಷಿತವಾಗಿ ಹೇಗೆ ಉಪಯೋಗ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ತಕ್ಕಂಥದ್ದು ಇಂದಿನ ದಿನದಲ್ಲಿ ನಮ್ಮ ರೈತರಿಗೆ ಸೊ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಅವಶ್ಯಕವಾಗಿರ್ತಕ್ಕಂಥದ್ದು ವಿಷಯ ಅಂತ ನಾನು ತಿಳಿಸ್ತೀನಿ. ಸರ್, ಈ ಪೀಡನಾಶಕಗಳ ಸುರಕ್ಷಿತ ಬಳಕೆ ಇದರ ಪ್ರಾಮುಖ್ಯತೆ ಏನು? ಈ ಪ್ರಾಮುಖ್ಯತೆ ಏನು ಅಂದ್ರೆ, ಆಗ್ಲೇ ಹೇಳಿದಾಗ ನಾನು ಪೀಡನಾಶಕಗಳನ್ನ ನಾವು ಮನಸ್ಸು ಹೆಚ್ಚು ಯೂಸ್ ಮಾಡ್ತೀವಿ. ಯಾವತ್ತು ಪೀಡನಾಶಕಗಳನ್ನ ಮನಸ್ಸು ಹೆಚ್ಚು ಯೂಸ್ ಮಾಡಬಾರ್ದು, ಅಥವಾ ಹೆಚ್ಚು ಯೂಸ್ ಮಾಡಿದ್ರು ಕಷ್ಟ, ಕಡಿಮೆ ಯೂಸ್ ಮಾಡಿದ್ರು ಕಷ್ಟ. ಅಥವಾ ನಾವು ಈಗ ಒಂದು ಬೆಳೆ ಅಂತ ತಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಭತ್ತ ಅಂತ ತಗೊಂಡ್ರೆ ಅದರಲ್ಲಿ ರೋಗ ಬಂದಿದೆ ಕೀಟ ಬಂದಿದೆ ಅಂತ ನಮಗೆ ಗೊತ್ತಿರೋದೇ ಇಲ್ಲ. ಸುಮ್ ಜನರಲ್ ಆಗಿ ರೋಗ ಬಂದಿದ್ರೆ ಕೀಟನಾಶಕನ ಸಿಂಪಡಣೆ ಮಾಡೋದು, ಹುಳು ಬಂದಿದ್ರೆ ರೋಗನಾಶಕನ ಸಿಂಪಡಣೆ ಮಾಡೋದು, ಕೊನೆಗೆ ಏನಾಗುತ್ತೆ ರೋಗಗಳು ಹತೋಟಿ ಆಗೋದಿಲ್ಲ, ಈ ಕಡೆ ನಾವು ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ಪೀಡನಾಶಕಗಳ ಒಂದು ಪ್ರಾಮುಖ್ಯತೆ ಹೇಗಪ್ಪ ಅಂದ್ರೆ, ಅವಶ್ಯಕತೆ ಇದ್ದಾಗ ಸುರಕ್ಷಿತವಾಗಿ ಪರಿಸರದಲ್ಲಿ ಇತರ ಕ್ರಿಯೆಗಳಿಗೆ ತೊಂದರೆ ಆಗದಾಗೆ ನಾವು ಯೂಸ್ ಮಾಡಬೇಕು. ನಾವು ಇಂಟಿಗ್ರೇಟೆಡ್ ಪೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಸಮಗ್ರ ಪೀಡೆ ನಿರ್ವಹಣೆ ಪದ್ಧತಿಯಲ್ಲಿ ಈ ಒಂದು ಪೀಡನಾಶಕಗಳನ್ನ ನಾವು ಅವಶ್ಯಕತೆ ಇದ್ದಾಗ ಮಾತ್ರ ಉಪಯೋಗ ಮಾಡಬೇಕು, ಅದರಲ್ಲೂ ಬೇರೆ ಕ್ರಿಯೆಗಳಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ಈ ನಾವು ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದು, ಪೀಡನಾಶಕಗಳನ್ನ ಉಪಯೋಗ ಮಾಡೋದಕ್ಕಿಂತ ಮೊದಲು ನಾವು ಯಾವ ಬೆಳೆ ಬೆಳೀತಾ ಇದ್ದೀವಿ, ಆ ಬೆಳೆಯಲ್ಲಿ ಯಾವ ರೋಗ ಬಂದಿದೆ, ಕೀಟ ಬಂದಿದೆ, ಆ ಕೀಟಕ್ಕೆ ಯಾವುದು ಕೀಟನಾಶಕಗಳನ್ನ ಶಿಫಾರಸು ಮಾಡಿದ್ದಾರೆ, ರೋಗ ಬಂದಿದ್ರೆ ಯಾವ ರೋಗನಾಶಕವನ್ನ ಸಿಂಪಡಣೆ ಮಾಡಿದ್ದಾರೆ ಅದನ್ನ ಮೊದಲು ತಿಳ್ಕೊಳ್ಬೇಕು ರೈತರು. ಆ ತಿಳ್ಕೊಂಡು ಆ ನಂತರ ಈಗ ಯಾವ್ದೋ ಒಂದು ಭತ್ತದಲ್ಲಿ ಬೆಂಕಿ ರೋಗ ಅಂದ್ರೆ ರೋಗನಾಶಕವನ್ನ ಸಿಂಪಡಣೆ ಮಾಡಿದ ಬೇರೆ ಎಲ್ಲಾ ಕ್ರಮಗಳನ್ನ ಏನ್ ಅನುಸರಿಸಬೇಕು, ಅದು ಒಂದೊಂದು ಪ್ರತಿಯೊಂದು ಬೆಳೆಗೆ ರೋಗದಲ್ಲಿ ಇದೇ ಇರುತ್ತೆ ಅದು ಪ್ಯಾಕೇಜ್, ಅದನ್ನ ತಿಳ್ಕೊಂಡು ಮಾಡಬೇಕು. ಅಂತ ಸಂದರ್ಭದಲ್ಲಿ ಕೆಲವೊಂದು ರೋಗಗಳನ್ನ ನಾವು ಕೀಟನಾಶಕಗಳಾಗಲಿ ರೋಗನಾಶಕಗಳಲ್ಲಿ ನಾವು ಸಿಂಪಡಣೆ ಮಾಡದೇ ರೋಗ ಹತೋಟಿ ಮಾಡಬಹುದು. ಹಾಗೆ ಖರ್ಚು ಕಡಿಮೆ ಆಗುತ್ತೆ, ವಾತಾವರಣದಲ್ಲಿ ಆಗ್ತಕ್ಕಂತ ಬದಲಾವಣೆಗಳನ್ನ ನಾವು ತಪ್ಪಿಸಬಹುದು, ಅನಾಹುತಗಳನ್ನ ತಪ್ಪಿಸಬಹುದು. ಹಾಗಾಗಿ ರೋಗ ಕೀಟಗಳ ಬಗ್ಗೆ ತಿಳ್ಕೊಂಡು ಕೊನೆಯ ಹಂತದಲ್ಲಿ ನಾವು ಪೀಡನಾಶಕಗಳ ಸಿಂಪಡಣೆಗೆ ನಾವು ಹೋಗ್ಬೇಕು. ಈಗ ಮೊದಲಿಗೆ ನಾವು ಈ ಕೀಟನಾಶಕ ಅಥವಾ ರೋಗನಾಶಕವನ್ನ ಬಳಸುವ ಪೂರ್ವದಲ್ಲಿ ಯಾವ ಯಾವ ಸುರಕ್ಷಿತ ಕ್ರಮಗಳನ್ನ ನಾವು ಅನುಸರಿಸಬಹುದು? ಈಗ ನಾನು ಆಗ್ಲೇ ಹೇಳಿದಾಗೆ ಒಬ್ಬ ರೈತರು ಏನ್ ಮಾಡ್ಬೇಕು ಅಂದ್ರೆ ಪೀಡನಾಶಕಗಳನ್ನ ಉಪಯೋಗಿಸೋಕ್ಕಿಂತ ಮೊದಲು ಏನೆಲ್ಲ ಸುರಕ್ಷಿತ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನ ನಾನು ತಿಳಿಸಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲು ಒಬ್ಬ ರೈತ ಅವನ ಬೆಳೆಯಲ್ಲಿ ಯಾವ ಬೆಳೆ ಬೆಳೀತಾ ಇದ್ದ, ಆ ಬೆಳೆಗೆ ಯಾವ ರೋಗ ಬಂದಿದೆ, ಯಾವ ಕೀಟ ಬಂದಿದೆ ಮೊದಲು ತಿಳ್ಕೊಳ್ಬೇಕು. ಆ ಕೀಟನಾಶಕವನ್ನ ಅಥವಾ ರೋಗನಾಶಕವನ್ನ ಉಪಯೋಗಿಸಬೇಕು ಅನ್ನೋ ಅವಶ್ಯಕತೆ ಅನಿವಾರ್ಯತೆ ಬಂದಾಗ ಫಸ್ಟ್ ಅದಕ್ಕೆ ಯಾವ್ದು ಶಿಫಾರಸು ಮಾಡಿದರೆ ತಿಳ್ಕೊಳ್ಬೇಕು. ಅದನ್ನು ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಸಂಶೋಧನಾ ಕೇಂದ್ರಗಳಾಗಿರ್ಬೋದು, ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಯಾವ ರೋಗ ಕೀಟಗಳು ಬಂದಿದೆ ಅಂತ ತಿಳ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಬೆಂಕಿ ರೋಗ, ಭತ್ತದಲ್ಲಿ ಬೆಂಕಿ ರೋಗ ಬಂದಿದೆ, ಅದು ಅನಿವಾರ್ಯವತವಾಗಿ ಕೀಟ ರೋಗನಾಶಕವನ್ನು ಉಪಯೋಗ ಮಾಡಲಿಕ್ಕೆ ಇದ್ದಂತ ಸಂದರ್ಭದಲ್ಲಿ ನಾವು ಟ್ರೈಸೈಕ್ಲೋಜಲ್ ಅನ್ನ ರೆಕಮೆಂಡ್ ಮಾಡ್ತೀವಿ. ಈ ಶಿಲೀಂಧ್ರನಾಶಕ ಟ್ರೈಸೈಕ್ಲೋಜಲ್ ಅಂತ ಬರ್ಕೊಟ್ ಮೇಲೆ ನಾವು ಫಸ್ಟ್ ತಗೊಳ್ಳಿಕ್ಕೆ ಎಲ್ಲಿ ಹೋಗ್ತೀವಿ, ಒಂದು ಪೆಸ್ಟಿಸೈಡ್ ಶಾಪ್ಗೆ ಹೋಗ್ತೀವಿ. ಮಾರಾಟಗಾರ ಏನು ಕೃಷಿ ಪರಿಕರ ಮಾರಾಟಗಾರ ಏನಿರ್ತಾರಲ್ಲ ಅಲ್ಲಿ ಒಂದು ಶಾಪ್ಗೆ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೀವಿ. ಪರ್ಚೇಸ್ ಮಾಡಬೇಕಾದ್ರೆ ಫಸ್ಟ್ ಅವರು ಏನ್ ಪ್ರಿಕಾಷನ್ಸ್ ತಗೊಳ್ಬೇಕು ಅಂದ್ರೆ ಒಂದು ಅಂಗಡಿಗೆ ಹೋದ್ರೆ ಮೊದಲು ಅವರು ಲೇಸನ್ಸ್ ತಗೊಂಡಿದ್ದಾರೆ ಇಲ್ಲೋ ಅಂತ ನೋಡ್ಬೇಕು. ಯಾವಾಗಲೂ ಅಷ್ಟೇ, ಶಿಫಾರಸ್ ಮಾಡಿರ್ತಕ್ಕಂಥ ಔಷಧಿಗಳನ್ನ ತಗೊಳ್ಬೇಕಾದ್ರೆ ಮೊದಲು ಲೇಸನ್ಸ್ ಪಡೆದಿರತಕ್ಕಂಥ ಅಂಗಡಿಯಲ್ಲಿ ಮಾತ್ರ ಹೋಗಿ ಅಲ್ಲಿ ಅವರನ್ನ ಅದನ್ನ ಪರ್ಚೇಸ್ ಮಾಡ್ಕೊಳ್ಬೇಕು. ಈಗ ಪರ್ಚೇಸ್ ಮಾಡ್ಕೊಂಡ್ಮೇಲೆ ಈಗ ಭತ್ತದಲ್ಲಿ ಬೆಂಕಿ ರೋಗ ಇಂಥ ಒಂದು ಔಷಧಿಯನ್ನ ಬರ್ಕೊಟ್ಟಿದ್ದಾರೆ ಅದನ್ನ ಕುಡಿ ಅಂತ ಕಡ್ಡಾಯವಾಗಿ ಏನ್ ಬರ್ಕೊಟ್ಟಿರ್ತಾರೆ ಅದೇ ಔಷಧಿಗಳನ್ನ ಕೇಳಿ ತಗೊಳ್ಬೇಕು. ಕೆಲವು ಸಂದರ್ಭದಲ್ಲಿ ಕೆಲವೊಂದು ಕೃಷಿ ಪರಿಕರ ಮಾರಾಟಗಾರರು ಏನ್ ಮಾಡ್ತಾರೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಬೆಂಕಿ ರೋಗ ಟ್ರೈಸೈಕ್ಲೋಜಲ್ ಅಂತ ಬರ್ಕೊಟ್ರೆ ಕೆಲವೊಂದು ಕೃಷಿ ಪರಿಕರ ಮಾರಾಟಗಾರರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ನಿಮ್ಗೆ ಟ್ರೈಸೈಕ್ಲೋಜಲ್ಗಿಂತ ಇದಕ್ಕಿಂತ ಇನ್ನೊಂದು ಸ್ಟ್ರಾಂಗ್ ಆಗಿದೆ ಇದನ್ನು ಉಪಯೋಗ ಮಾಡಿ ಅಂತಕ್ಕಂತ ಕೊಡ್ತಕ್ಕಂಥ ಚಾನ್ಸಸ್ ಕೆಲವು ಕಡೆ ಇರುತ್ತೆ, ಎಲ್ಲರೂ ಅಂತಲ್ಲ. ಹಾಗಾಗೋದ್ರಿಂದ ಏನಾಗುತ್ತೆ, ರೋಗಗಳು ಪರಿಣಾಮಕಾರಿಯಾಗಿ ಅಟೋಟೆ ಆಗೋದಿಲ್ಲ. ಹಾಗಾಗಿ ಯಾವ ರೋಗಕ್ಕೆ ಯಾವ್ದು ಶಿಫಾರಸ್ ಮಾಡಿರ್ತಾರ ಅದನ್ನೇ ಕೊಡ್ಲಿ, ಕೆಲವೊಂದು ಸಂದರ್ಭದಲ್ಲಿ ಮಿಸ್ ಆಗಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂತದನ್ನ ನಾವು ಶಿಫಾರಸ್ ಮಾಡದಂತ ಪೀಡನಾಶಗಳನ್ನೇ ನಾವು ಉಪಯೋಗ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಟಾರ್ಗೆಟ್ ಡಿಸೀಸ್ ಏನಿರುತ್ತೆ ಅದು ಅಥೋಟಿ ಬರೋದಿಲ್ಲ. ನೀವು ಬರ್ಕೊಟ್ಟಿರಿ ಅದನ್ನೇ ತಗೊಂಡೋಗಿ ಉಪಯೋಗ ಮಾಡಿದೆ, ಬಟ್ ಆದ್ರೂ ನಮಗೆ ರೋಗ ಹೋಗ್ಲಿಲ್ಲ, ಕೀಟ ಹೋಗ್ಲಿಲ್ಲ ಅನ್ನೋದು ಕೆಲವೊಂದು ಸಂದರ್ಭದಲ್ಲಿ ಬರುತ್ತೆ. ಯಾಕೆಂದ್ರೆ ಎಕ್ಸ್ಪೈರಿ ಡೇಟ್ ಆದ್ಮೇಲೆ ಅದರ ಅವಧಿ ಮುಗಿದ ಮೇಲೆ ನಾವು ಅದೇ ಕೀಟನಾಶಕನಾಗ್ಲಿ ರೋಗನಾಶಕನಾಗ್ಲಿ ಉಪಯೋಗ ಮಾಡಿದ್ರೆ ಆ ರೋಗಗಳು ಕೀಟಗಳು ಸರಿಯಾಗಿ ಪರಿಣಾಮಕಾರಿಯಾಗಿ ಅಥೋಟಿಗೆ ಬರೋದಿಲ್ಲ. ಯಾವ ಶಿಫಾರಸ್ ಮಾಡಿರ್ತಾರೆ ಅದನ್ನೇ ಕೇಳಿ ಪಡ್ಕೊಳ್ಬೇಕು, ಮತ್ತೆ ಮ್ಯಾನುಫ್ಯಾಕ್ಚರ್ ಡೇಟು ಎಕ್ಸ್ಪೈರಿ ಡೇಟು ಕ್ಲೀನ್ ಆಗಿ ಅದನ್ನ ನೋಡ್ಕೊಳ್ಬೇಕು, ಮತ್ತೆ ಲೈಸೆನ್ಸ್ ಪಡೆದಿರ್ತಕ್ಕಂಥದ್ದನ್ನ ಅವರಲ್ಲಿ ಕಡ್ಡಾಯವಾಗಿ ಲೈಸೆನ್ಸ್ ಪಡೆದಿರ್ತಕ್ಕಂಥ ಅಂಗಡಿಗಳಲ್ಲಿ ನೀವು ಅದನ್ನ ಕೇಳಿ ಪಡ್ಕೊಳ್ಬೇಕು. ಅದು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಈಗ ಅದನ್ನ ಪಡ್ಕೊಂಡ ಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಕಡ್ಡಾಯವಾಗಿ ಆ ಒಂದು ತಗೊಂಡಿರ್ತಕ್ಕಂಥ ಅಂಗಡಿಗಳಲ್ಲಿ ರಸೀದಿಯನ್ನ ಇಸ್ಕೊಳ್ಬೇಕು. ಇಷ್ಟು ಪ್ರಾರಂಭಿಕ ಅಂತಂದ್ರೆ ಅವರು ಅಂಗಡಿಯಲ್ಲಿ ಮಾಡ್ತಕ್ಕಂಥ ಕೆಲಸ. ಇನ್ನು ಪರ್ಚೇಸ್ ಮಾಡಿಕೊಂಡು ಬರಬೇಕಾದ್ರೆ ಇವರು ಬರೀ ಔಷಧಿ ತರಕ್ಕೆ ಅಂತ ನಮ್ಮ ರೈತರುಗಳು ಸಿಟಿಗೆ ಬರೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅಕ್ಕಿಗಳನ್ನ ತಗೊಳ್ತಾರೆ, ಹಾಲು ಹಣ್ಣು ಹಂಪ್ಲಗಳು ಏನೋ ನಮ್ಮ ಆಹಾರಕ್ಕೆ ಉಪಯೋಗಿಸ್ತಕ್ಕಂಥ ಎಲ್ಲ ಪರಿಕರಗಳು ಜೊತೆಗೆ ತಕೊಂಡು ಔಷಧಿಗಳನ್ನ ತಕೊಂಡು ಬರೋಣ ಅಂತ ಬಂದಿರ್ತಾರೆ. ಯಾವುದೇ ಕಾರಣಕ್ಕೂ ಔಷಧಿಗಳನ್ನ ಪರ್ಚೇಸ್ ಮಾಡ್ಕೊಂಡ್ಮೇಲೆ ನಾವು ತಿಂತಕ್ಕಂಥ ಆಹಾರದ ವಸ್ತುಗಳು ಯಾವುದೇ ಕಾರಣಕ್ಕೂ ಜೊತೆಲಿ ತರಬಾರ್ದು. ಅದನ್ನ ಪ್ರತ್ಯೇಕವಾಗಿ ಬೇರೆಯಾಗಿ ಅದನ್ನ ಪ್ಯಾಕ್ ಮಾಡಿಸ್ಕೊಂಡು ಏನಾದ್ರೂ ಇಟ್ಕೊಂಡು ತರಬೇಕು ಹೊರತು ಆಹಾರಕ್ಕೆ ನಾವು ಉಪಯೋಗಿಸ್ತಕ್ಕಂಥ ವಸ್ತುಗಳ ಜೊತೆಗೆ ಅದನ್ನ ತಗೊಂಡು ಬರಬಾರ್ದು. ಮತ್ತೆ ಅವರು ನೀವು ಅಂಗಡಿಯಲ್ಲಿ ತಗೊಳ್ಬೇಕಾದ್ರೆ ಇನ್ನೊಂದೇನ್ ಗಮನಿಸಬೇಕು ಅಂದ್ರೆ, ಯಾವುದೇ ಕಾರಣಕ್ಕೂ ನೀವು ಕೇಳಿ ಪಡೆದಂತ ಪೀಡೆನಾಶಕ ಆ ಬಾಟ್ಲ್ ಆಗಿರ್ಲಿ ಪ್ಯಾಕೆಟ್ ಆಗಿರ್ಲಿ ಒಡೆದಿರಬಾರ್ದು, ಸೋರ್ತಾ ಇರಬಾರ್ದು. ಪ್ರತ್ಯೇಕವಾಗಿ ಆಹಾರ ವಸ್ತುಗಳ ಜೊತೆ ಮಿಶ್ರಣ ಮಾಡದೆ ಅದನ್ನ ತಕೊಂಡು ಬಂದು ಮನೆಗೆ ಬಂದ ಮೇಲೆ ಅದನ್ನ ಮಕ್ಕಳ ಕೈಗೆ ಸಿಗದೇ ಇರತಕ್ಕಂಥ ಜಾಗದಲ್ಲಿ ಸುರಕ್ಷಿತವಾಗಿ ಸೂರ್ಯನ ರಶ್ಮಿ ಡೈರೆಕ್ಟ್ ಆಗಿ ಬೀಳದೇ ಇರತಕ್ಕಂಥ ಜಾಗದಲ್ಲಿ ತಂಪಾಗಿರ್ತಕ್ಕಂಥ ನೆರಳಿರ್ತಕ್ಕಂಥ ಜಾಗದಲ್ಲಿ ಅದನ್ನ ಕೂಲ್ ಆಗಿರ್ತಕ್ಕಂಥ ಜಾಗದಲ್ಲಿ ಅದು ಶೇಖರಣೆಯನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಕ್ಕಳ ಕೈಗೆ ಸಿಗದ ಹಾಗೆ ಅದನ್ನ ನಾವು ನೋಡ್ಕೊಳ್ಬೇಕು. ಇದು ಪ್ರಾರಂಭಿಕ ಹಂತದಲ್ಲಿ ಅನುಸರಿಸಬೇಕಾಗಿರ್ತ ಕ್ರಮಗಳು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ಇದನ್ನೆಲ್ಲ ತಂದು ಇಟ್ಟ ಮೇಲೆ ನಾವು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಬೇಕಾದ್ರೆ ನಮಗೆ ಸ್ಪ್ರೇಯರ್ಗಳು ಬೇಕಾಗಿರ್ತದೆ ಅಥವಾ ಪಾತ್ರೆಗಳು ಬೇಕಾಗಿರ್ತವೆ. ಯಾವಾಗಲೂ ಸ್ಪ್ರೇಗಳನ್ನ ತಗೊಳ್ಬೇಕಾದ್ರೆ ಅದು ಚೆನ್ನಾಗಿರ್ತಕ್ಕಂಥ ಸ್ಪ್ರೇಯರ್ಗಳನ್ನ ಮಾತ್ರ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಒಡೆದಿರತಕ್ಕಂಥದ್ದಾಗ್ಲಿ ಸುರಿಯೋದಂತಹ ಸ್ಪ್ರೇಯರ್ಗಳಾಗಿರ್ಲಿ ಅಂಥದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಬಾರ್ದು. ಚೆನ್ನಾಗಿರ್ತಕ್ಕಂಥ ಸ್ಪ್ರೇಯರ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ಇಷ್ಟು ಒಂದು ಮುಂಜಾಗ್ರತಾ ಕ್ರಮಗಳನ್ನ ನಾವು ಪ್ರಾರಂಭಿಕ ಹಂತದಲ್ಲಿ ಸಿಂಪಡಣೆ ಮಾಡೋದಕ್ಕಿಂತ ಮೊದಲು ಪರ್ಚೇಸ್ ಹೋದಾಗ ನಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ರೈತರು ಅನುಸರಿಸಬೇಕು ಅಂತ ನಾನು ಹೇಳ್ತೀನಿ. ಸರ್, ಈಗ ಮಾತಾಡ್ತಾ ಹೇಳಿದ್ರಿ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಸಂಶೋಧನಾ ಕೇಂದ್ರದಿಂದ ಒಂದು ರಾಸಾಯನಿಕ ನೀವು ಬರೆದು ಕೊಡ್ತೀರಿ, ಅಲ್ಲಿ ಹೋದಾಗ ಅವರು ಅದಿಲ್ಲ ತಿಳಿದ್ರೆ ಬೇರೆ ಅಂತ ಹೇಳ್ಬಿಟ್ಟು ಅವರೇ ಶಿಫಾರಸ್ ಮಾಡ್ತಾರೆ, ಆ ರೀತಿ ಅದೇ ಒಂದು ಪ್ರಮಾಣವನ್ನ ಹೊಂದಿರುವಂತದ್ದು ಸಿಗಬಹುದಾ? ಅದು ಏನಾಗುತ್ತೆ ಅಂದ್ರೆ, ಈಗ ಒಂದು ಬೆಳೆಗೆ ಒಂದು ರೋಗ ಅಂತ ಒಂದು ಕೀಟ ಅಂತ ಬಂದ್ರೆ ಒಂದು ರೋಗಕ್ಕೆ ಒಂದೇ ಔಷಧಿಗಳನ್ನ ಶಿಫಾರಸ್ ಮಾಡಿರೋದಲ್ಲ, ಎರಡು ಮೂರು ಮಾಡಿರ್ತಾರೆ. ಈಗ ನಾವು ವಿಜ್ಞಾನಿಗಳು ಬರ್ಕೊಡ್ಬೇಕಾದ್ರೂ ಕೂಡ ಅಷ್ಟೇ, ಒಂದೇ ಶಿಲೀಂಧ್ರ ನಾಶಕ ಬರ್ಕೊಟ್ಟಿರೋದ್ರೆ ಪರಿಣಾಮಕಾರಿ ಆಗಿರತಕ್ಕಂಥದ್ರ ಬರ್ಕೊಟ್ಟಿರ್ತೀವಿ, ಬಟ್ ಅದು ಸಿಕ್ಕಿಲ್ಲ ಅಂದ್ರೆ ಇದನ್ನು ಕೂಡ ಯೂಸ್ ಮಾಡಬಹುದು ಅಂತ ವಿಜ್ಞಾನಿಗಳು ಬರ್ಕೊಟ್ಟಿರ್ತಾರೆ. ಎಲ್ಲಾ ಔಷಧಿಗಳು ಅಲ್ಲಿ ಸಿಗ್ತಕ್ಕಂಥದ್ದನ್ನ ಬರ್ಕೊಟ್ಟಿರ್ತಾರೆ, ಅದ್ರಲ್ಲಿ ಯಾವ್ದು ಸಿಗುತ್ತೆ ಅದನ್ನ ಉಪಯೋಗ ಮಾಡೋದ್ರಾಯ್ತು, ಬಟ್ ಪರಿಣಾಮಕಾರಿಯಾಗಿ ತಿಳಿಸಿರ್ತಾರೆ ಅದನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡ್ಲಿ. ಸಿಕ್ಕಿಲ್ಲ ಅಂದಾಗ ಬೇರೆ ಯಾವುದನ್ನ ಅದ್ರ ಕೇಳಿ ಪಡೆದುಕೊಂಡು ಬಂದು ಉಪಯೋಗ ಮಾಡಿದ್ರು ಕೂಡ ರೋಗಗಳು ಅಥೋಟಿಗೆ ಬರುತ್ತೆ. ಅಂದ್ರೆ ನೀವು ಬರೆದು ಕೊಟ್ಟ ಅದನ್ನ ಬಳಸಬಾರ್ದು ಅಂತ ನೀವು ಹೇಳ್ತೀರಾ? ಖಂಡಿತ. ನಾವು ಯಾರು ವಿಜ್ಞಾನಿಗಳಾಗಿರ್ಲಿ ಇಲಾಖೆ ಅಧಿಕಾರಿಗಳಾಗಿರ್ಲಿ ಯಾರಾದ್ರೂ ಅವರು ಬರೆದು ಕೊಡದೇ ಇರತಕ್ಕಂಥದ್ದು ಏನಾದ್ರೂ ಅಂಗಡಿಯಲ್ಲಿ ಕೊಟ್ಟಾಗ ಅದನ್ನ ರೆಫ್ಯೂಸ್ ಮಾಡಬೇಕು. ಸರ್, ಇದುವರೆಗೆ ಕೀಟನಾಶಕ ಅಥವಾ ರೋಗನಾಶಕಗಳ ಬಳಕೆಯ ಪೂರ್ವದಲ್ಲಿ ಅನುಸರಿಸಬೇಕಾದಂತಹ ಕ್ರಮಗಳ ಬಗ್ಗೆ ಹೇಳಿದ್ರಿ, ಈಗ ಇದನ್ನ ಬಳಸುವಾಗ ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನ ನಾವು ಅನುಸರಿಸಬೇಕು? ಪ್ರಾರಂಭಿಕದ ಹಂತದಲ್ಲಿ ಏನೆಲ್ಲ ಅನುಸರಿಸಬೇಕು ಅಂತ ಹೇಳಿದೆ. ಈಗ ಬಳಸಬೇಕಾದ್ರೆ ಏನೆಲ್ಲ ಸುರಕ್ಷಿತ ಕ್ರಮಗಳನ್ನ ನಾವು ಅನುಸರಿಸಬೇಕು ಅಂತ. ಈಗ ಬಳಸಬೇಕಾದ್ರೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಏನು, ಔಷಧಿಗಳು ಉಪಯೋಗಿಸಬೇಕಾದ್ರೆ ಸಿಂಪರಣೆ ಮಾಡತಕ್ಕಂಥ ವ್ಯಕ್ತಿ, ಸಿಂಪರಣೆ ಮಾಡುವನು ಆರೋಗ್ಯವಂತನಾಗಿರಬೇಕು. ಜೊತೆಗೆ ಸಿಂಪರಣೆ ಮಾಡಬೇಕಾದ್ರೆ ಸಿಂಪರಣಾ ದ್ರಾವಣ ನಮ್ಮ ಮೈ ಮೇಲೆಲ್ಲ ಬೀಳೋದ್ರಿಂದ ಆದಷ್ಟು ಸಿಂಪರಣೆ ಮಾಡತಕ್ಕಂಥ ವ್ಯಕ್ತಿ ಕಣ್ಣು ಮೂಗು ಬಾಯಿ ಎಲ್ಲ ಮತ್ತೆ ಚರ್ಮದ ಮೇಲೆಲ್ಲ ಕೆಮಿಕಲ್ಸ್ ಬಿದ್ದು ಅವನಿಗೆ ಸಮಸ್ಯೆ ಆಗೋದ್ರಿಂದ ಏನಾಗುತ್ತೆ, ಅಷ್ಟು ಪ್ರೊಟೆಕ್ಟ್ ಆಗಬೇಕು. ಅದನ್ನ ನಾವು ತೊಂದರೆಗೆ ಒಳಪಡದಾಗೆ ಅವನ ಕಣ್ಣಿಗೆ ಕನ್ನಡಕನ ಹಾಕೊಳ್ತಕ್ಕಂಥದ್ದು ಅಥವಾ ಮುಖಕ್ಕೆ ಮುಖವಾಡನ ಹಾಕೊಳ್ತಕ್ಕಂಥದ್ದು, ಕೈ ಒದಕ್ಕೆ ಏನಾದರೂ ಗ್ಲೌಸ್ ಅಂತ ಹೇಳ್ತೀವಲ್ಲ ಹ್ಯಾಂಡ್ ಗ್ಲೌಸ್ ಗಳೆಲ್ಲ ಯೂಸ್ ಮಾಡ್ತಕ್ಕಂಥದ್ದನ್ನೆಲ್ಲ ಮಾಡಬೇಕು. ಬಟ್ ಅಟ್ಲೀಸ್ಟ್ ನಾವು ಏನಪ್ಪಾ ಅಂದ್ರೆ ಹೆಲ್ಮೆಟ್ ಹಾಕೊಂಡು ಮಾಡಬೇಕು ಅಂತ ಹೇಳ್ತೀವಿ, ಬಟ್ ಅದೆಲ್ಲ ನಮಗೆ ಒಂದು ಪ್ರಾಕ್ಟಿಕಲ್ ಹೇಳೋದಾದ್ರೆ ಅವೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ ಸಿಂಪರಣೆ ಮಾಡೋನು ಒಂದು ಫುಲ್ ಶರ್ಟ್ ಫುಲ್ ಪ್ಯಾಂಟ್ ಹಾಕೊಂಡು, ಜೊತೆಗೆ ಅಟ್ಲೀಸ್ಟ್ ಕಣ್ಣು ಮೂಗು ಬಾಯಿ ಪ್ರೊಟೆಕ್ಟ್ ಆಗುವ ಒಂದು ಗ್ಲಾಸ್ ಅನ್ನ ಹಾಕೊಂಡು ಹ್ಯಾಂಡ್ ಗ್ಲೌಸ್ ಹಾಕೊಂಡು ಸಿಂಪರಣೆಯನ್ನ ಮಾಡಬೇಕು. ಇದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಮತ್ತೆ ಸಿಂಪರಣೆನ ಯಾವಾಗ್ಲೂ ಅಷ್ಟೇ ನಾವು ಶಿಫಾರಸ್ ಮಾಡಿರ್ತಕ್ಕಂತ ಯಾವುದೇ ಪೀಡನಾಶಕಗಳಾಗ್ಲಿ ಪರಿಣಾಮಕಾರಿಯಾಗಿ ಅದು ಹತೋಟಿಗೆ ಬರಬೇಕಾದ್ರೆ ನಾವು ಸಿಂಪರಣೆ ಯಾವಾಗ ಮಾಡಬೇಕು ಅಂತ, ಸಿಂಪರಣೆನ ನಾವು ಯಾವಾಗ್ಲೂ 12 ಗಂಟೆ ಒಳಗಡೆ ಮಾಡಬೇಕು, ಮಧ್ಯಾಹ್ನ 3 ಗಂಟೆ ನಂತರ ಮಾಡಬೇಕು. ಈ 12 ಗಂಟೆಯಿಂದ 3 ಗಂಟೆ ಟೈಮ್ ಏನಿದೆ ಅದು ತುಂಬಾ ಬಿಸಿಲು ಇರತಕ್ಕಂತ ಟೈಮ್, ಅಂತ ಸಂದರ್ಭದಲ್ಲಿ ಈ ಪೀಡನಾಶಕಗಳನ್ನ ಸಿಂಪರಣೆ ಮಾಡಿದ್ರೆ ಪರಿಣಾಮಕಾರಿಯಾದಂತ ನಾವು ಒಂದು ಏನು ರಿಸಲ್ಟ್ ಅನ್ನ ಪಡೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ 12 ರಿಂದ 3 ಗಂಟೆ ತನಕ ಮಾಡೋದು ಬೇಡ, ಬೆಳಿಗ್ಗೆ 8 ಗಂಟೆಯಿಂದ ಒಂದು 12 ಗಂಟೆ ತನಕ, ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ ತನಕ ಸಿಂಪರಣೆಯನ್ನ ಮಾಡಬಹುದು. ಇದು ಒಂದು. ಮತ್ತೆ ಸಿಂಪರಣೆ ಮಾಡಬೇಕಾದ್ರೆ ಒಂದು ಶಿಫಾರಸನ್ನ ಮಾಡಿರ್ತಾರೆ, ಏನು ಈಗ ಟ್ರೈಸೈಕ್ಲೋಜಲ್ ರೆಕಮೆಂಡೇಶನ್ ಇದೆ ಬೆಂಕಿ ರೋಗದ ಹತೋಟಿಗೆ, ಅದು 1 ಲೀಟರ್ ನೀರಿಗೆ 0.6 ಗ್ರಾಮ್ ಅಂತ ರೆಕಮೆಂಡ್ ಮಾಡಿರ್ತೀವಿ ನಾವು. ರೈತರು ಏನ್ ಮಾಡ್ತಾರೆ, 0.6 ಗ್ರಾಮ್ ಇದು ತುಂಬಾ ಕಡಿಮೆ ಆಯ್ತು, ಇನ್ನ ಇನ್ನೂ ಸ್ಟ್ರಾಂಗ್ ಮಾಡೋಣ ಅಂದ್ಬಿಟ್ಟು ಜಾಸ್ತಿ ಮಾಡ್ಕೊಳ್ಳೋದು. ರೈತರ ಮಟ್ಟದಲ್ಲೇ ಸಂಶೋಧನೆ ಮಾಡ್ಲಿಕ್ಕೆ ಹೋಗ್ಬಿಡ್ತಾರೆ, ಹಾಗೆ ಮಾಡಕ್ ಹೋಗೋದು ಬೇಡ. ಯಾಕೆಂದ್ರೆ ಎಷ್ಟು ಶಿಫಾರಸು ಮಾಡಿರ್ತಾರೋ ಅಷ್ಟನ್ನ ಮಾತ್ರ ಹಾಕೊಳ್ಬೇಕು, ಅದಕ್ಕಿಂತ ಜಾಸ್ತಿಯನ್ನ ಹಾಕೊಳಕ್ ಹೋಗ್ಬಾರ್ದು. ಯಾಕೆಂದ್ರೆ ಜಾಸ್ತಿ ಹಾಕಾದ್ರು ಕೂಡ ರೋಗಗಳು ಕೆಲವೊಂದು ಹತೋಟಿಗೆ ಬರೋದಿಲ್ಲ, ಕಡಿಮೆ ಹಾಕೊಂಡ್ರು ಹತೋಟಿಗೆ ಬರೋದಿಲ್ಲ. ಏನ್ ಶಿಫಾರಸು ಮಾಡಿರ್ತಾರೋ ಅಷ್ಟನ್ನ ಮಾತ್ರ ಅದನ್ನ ಉಪಯೋಗ ಮಾಡಬೇಕು. ಅಷ್ಟನ್ನ ಕ್ಲೀನಾಗಿ ಹಾಕೊಂಡು ಕ್ಲೀನಾಗಿ ದ್ರಾವಣವನ್ನು ಬೆರೆಸ್ಕೊಂಡು ಸಿಂಪರಣೆಯನ್ನ ಮಾಡಬೇಕು. ಸಿಂಪರಣೆ ಮಾಡ್ಬೇಕಾದ್ರೆ ಯಾವಾಗ್ಲೂ ಗಾಳಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೆ ಆ ದಿಕ್ಕಿನಲ್ಲಿ ಸಿಂಪರಣೆಯನ್ನ ಮಾಡಬೇಕು. ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ನಾವು ಇಟ್ಕೊಂಡಾಗ ಏನಾಗುತ್ತೆ ಹೇಳಿ, ಎಲ್ಲ ಕೆಮಿಕಲ್ಸ್ ನಮ್ಮ ಮೈ ಮೇಲೆ ಬೀಳುತ್ತೆ. ಹಾಗಾಗಿ ಗಾಳಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೆ ಆ ದಿಕ್ಕಿನಲ್ಲಿ ಆದಷ್ಟು ಸಿಂಪರಣೆಯನ್ನ ನಾವು ಮಾಡಬೇಕು. ಮತ್ತೆ ಈಗ ಸಿಂಪರಣೆ ಮಾಡ್ಬೇಕಾದ್ರೆ ಇನ್ನೊಂದು ನಾವು ಜನರಲ್ಲಿ ಗಮನಿಸೋದು ಹೇಗೆ ಅಂದ್ರೆ, ಈಗ ಸಿಂಪರಣೆ ಮಾಡತಕ್ಕಂತ ವ್ಯಕ್ತಿ ಊಟ ಮಾಡೇನೆ ಅವನು ಪ್ರಾರಂಭ ಮಾಡ್ಬೇಕು ಸಿಂಪರಣೆ ಮಾಡ್ಲಿಕ್ಕೆ. ಕೆಲವೊಂದು ಸಂದರ್ಭದಲ್ಲಿ ಊಟ ಮಾಡೋದೇ ಇಲ್ಲ, ಸಿಂಪರಣೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಮಿಡ್ಲಲ್ಲಿ ಸಿಂಪರಣೆ ಮಾಡ್ತಾ ಇರ್ಬೇಕಾದ್ರೆ ಎಲ್ಲಡಿಕೆ ತಗೊಂಡು ಜಿಗಿಯೋದು ಬಿಡಿ ಸೇದೋದು ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಸಿಂಪರಣೆ ಒಂದ್ಸರಿ ಪ್ರಾರಂಭ ಮಾಡಿದ್ಮೇಲೆ ಏನೇ ಆಗ್ಲಿ ತಿಂತಕ್ಕಂಥದ್ದು ಮಾಡಬಾರ್ದು ಖಂಡಿತವಾಗಿ. ಯಾವಾಗ್ಲೂ ಅವನು ಆರೋಗ್ಯಯುತವಂತರಾಗಿ ಆಹಾರ ವಸ್ತುಗಳು ಏನು ತಿಂದೇನೆ ಅದನ್ನು ಕ್ಲೀನಾಗಿ ಸಿಂಪರಣೆಯನ್ನು ಮಾಡಿ ಅಲ್ಲಿಗೆ ಅದು ಕ್ಲೀನಾಗಿ ಅವನು ಮುಗಿಸಬೇಕು. ಇಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಸಿಂಪರಣೆ ಮಾಡ್ ಆದ್ಮೇಲೆ ಅದು ಕಲರ್ ಕಲರ್ ಪ್ಯಾಕೆಟ್ ಗಳೆಲ್ಲ ಯೂಸ್ ಮಾಡಿರ್ತಾರೆ, ಅದು ಸ್ವಲ್ಪ ಅಟ್ರಾಕ್ಷನ್ ಏನ್ ಮಾಡಿರ್ತಾರೆ, ಕೆಮಿಕಲ್ಸ್ ತುಂಬಲಿಕ್ಕೆ ಕಲರ್ ಪ್ಯಾಕೆಟ್ ಗಳನ್ನ ಕಲರ್ ಕಲರ್ ಇಟ್ಟಿರ್ತಾರೆ. ಅಂತದನ್ನೆಲ್ಲ ಇವರು ಸಿಂಪರಣೆ ಮಾಡಾದ್ಮೇಲೆ ನಮ್ಮಲ್ಲಿ ಏನ್ ಮಾಡ್ತಾರೆ, ಆ ಪ್ಯಾಕೆಟ್ ಅಲ್ಲಿ ಕೆಮಿಕಲ್ಸ್ ಎಲ್ಲ ಖಾಲಿ ಆದ್ಮೇಲೆ ಅದನ್ನ ಯೂಸ್ ಮಾಡಾದ್ಮೇಲೆ ಹಾಗೇನೆ ಎಲ್ಲ ತೋಟಕ್ಕೆ ಬಿಸಾಕ್ಬಿಡೋದು, ಕುಡಿಯೋ ನೀರಿಗೆ ಬಿಸಾಕ್ತಕ್ಕಂಥದ್ದು ಹಾಗೆಲ್ಲ ಮಾಡ್ತಿರ್ತಾರೆ, ಅದನ್ನೆಲ್ಲ ಮಾಡಬಾರ್ದು. ಕ್ಲೀನಾಗಿ ಏನ್ ಶಿಫಾರಸು ಮಾಡಿರ್ತಾರೆ ಅಷ್ಟನ್ನ ಕ್ಲೀನಾಗಿ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಯಾವತ್ತು ಮಾಡಬಾರ್ದು. ಗಾಳಿ ಯಾವ ಕಡೆ ಹೋಗ್ತಾ ಇರ್ತದೆ ಆ ದಿಕ್ಕಿನಲ್ಲಿ ಅದನ್ನ ಸಿಂಪರಣೆ ಮಾಡಿ ಅದನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ರೆ ಪರಿಣಾಮಕಾರಿಯಾಗಿ ರೋಗ ಕೀಟಗಳ ಹತೋಟಿಯಲ್ಲಿ ನಾವು ಯಶಸ್ಸು ಅನ್ನು ಸಾಧಿಸಬಹುದು. ಇದುವರೆಗೆ ನಾವು ಕೀಟನಾಶಕಗಳನ್ನ ಬಳಸುವಾಗ ಅನುಸರಿಸುವಂತ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಕೀಟನಾಶಕಗಳನ್ನ ಬಳಸಿದ ನಂತರ ಯಾವ ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನ ನಾವು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಸರ್. ಈಗ ಬಳಸ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ 1 ಲೀಟರ್ ಕೆಮಿಕಲ್ ಅನ್ನ ತಗೊಂಡ್ ಬಂದಿರ್ತಾರೆ, 1/2 ಲೀಟರ್ ಖಾಲಿ ಆಗಿರುತ್ತೆ, 1/2 ಲೀಟರ್ ಹಾಗೆ ಉಳ್ಕೊಂಡಿರುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಕಂಪ್ಲೀಟ್ ಖಾಲಿ ಆಗ್ಬಿಟ್ಟಿರುತ್ತೆ. ಈಗ 1/2 ಲೀಟರ್ ಉಳ್ಕೊಂಡಿದ್ರೆ ಅದು ಕ್ಲೀನಾಗಿ ಮೊದಲಿಗಿತ್ತು ಹಾಗೇನೆ ಅದನ್ನ ಪ್ಯಾಕ್ ಮಾಡಿ ಎಲ್ಲಿ ತಂದಿದ್ವಿ ಅದೇ ಸುರಕ್ಷಿತ ಜಾಗಕ್ಕೆ ತಗೊಂಡೋಗಿ ನಾವು ಇಡಬೇಕು. ಎರಡನೇದು ಸಂಪೂರ್ಣ ಖಾಲಿ ಆಗಿಬಿಟ್ಟಿದ್ರೆ ಅಂತ ಪಾಕೆಟ್ ಆಗ್ಲಿ ಬಾಟ್ಲುಗಳಾಗಿರ್ಲಿ ಅದನ್ನ ಸುಡಬೇಕು, ಇಲ್ಲ ಅದು ಮಣ್ಣಲ್ಲಿ ಹಾಕ್ಬೇಕು. ಎರಡು ಕೆಲಸದಲ್ಲಿ ಒಂದು ಮಾಡ್ಲೇಬೇಕು. ಯಾವುದೇ ಕಾರಣಕ್ಕೂ ಕುಡಿಯೋ ನೀರಾಗಿರ್ಲಿ ಬಟ್ಟೆ ತೊಳೆಯೋ ಜಾಗ ಆಗಿರ್ಲಿ ಹತ್ತ ಕಡೆ ಎಲ್ಲೂ ಕೂಡ ಬಿಸಾಕ್ಬಾರ್ದು. ಮತ್ತೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೆಲವೊಂದು ಮಾಡ್ತಾರೆ, ಈ ಕೀಟನಾಶಕಗಳು ಪ್ಯಾಕೆಟ್ ಆಗಿರ್ಲಿ ಡಬ್ಬಗಳಾಗಿರ್ಲಿ ಸೇಲ್ ಆಗ್ಲಿ ಅಂತ ಬೇರೆ ಬೇರೆ ಕಂಪನಿಗಳು ಅದು ಒಂದು ಅಟ್ರಾಕ್ಷನ್ ಕಲರ್ ಕಲರ್ ಅಲ್ಲಿ ಮಾಡಿರ್ತಾರೆ, ದೊಡ್ಡ ದೊಡ್ಡ ಡಬ್ಬಗಳಾಗಿರ್ಲಿ ಇಂಥದ್ದನ್ನೆಲ್ಲ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ಎಲ್ಲ ಕೆಮಿಕಲ್ಸ್ ಅಲ್ಲಿ ಯೂಸ್ ಮಾಡಾದ್ಮೇಲೆ ಲೇಬಲ್ ಎಲ್ಲ ತೆಗೆದ್ಬಿಟ್ಟು ಅದನ್ನ ಮನೆಯಲ್ಲಿ ಕಾಳುಗಳನ್ನ ಶೇಖರಣೆ ಮಾಡ್ಲಿಕ್ಕೆ ಅಡಿಗೆ ಮನೇಲಿ ಇಟ್ಕೊಂಡ್ಬಿಡ್ತಾರೆ. ಅಥವಾ ಈಗ ವಿಡಿ ಸೈಡ್ಸ್ ಆದ್ರೆ ದೊಡ್ಡ ದೊಡ್ಡ ಬಾಕ್ಸ್ಗಳು ಬರ್ತಾವೆ, ಅದನ್ನೆಲ್ಲ ಅಕ್ಕಿ ತುಂಬಿಡ್ಲಿಕ್ಕೆ ಈ ತರ ಏನಾದ್ರೂ ಆಹಾರ ವಸ್ತುಗಳನ್ನ ತುಂಬಿಡ್ಲಿಕ್ಕೆ ಅದನ್ನ ಉಪಯೋಗ ಮಾಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಅದನ್ನ ಡಬ್ಬಗಳು ಖಾಲಿ ಆದ್ಮೇಲೆ ಅಥವಾ ಪ್ಯಾಕೆಟ್ ಖಾಲಿ ಆದ್ಮೇಲೆ ಅದನ್ನ ಒಂದು ಸುಡಬೇಕು, ಇಲ್ಲ ಮಣ್ಣಲ್ಲಿ ಮುಚ್ಚಬೇಕು. ಈ ತರ ಮಾಡಬೇಕು. ಯಾವುದೇ ಕಾರಣಕ್ಕೂ ಆಹಾರ ವಸ್ತುಗಳನ್ನ ತುಂಬಿಡ್ಲಿಕ್ಕೆ ಇಡಬಾರ್ದು. ಮತ್ತೆ ಎಲ್ಲ ಸಿಂಪರಣೆ ಮಾಡಾದ್ಮೇಲೆ ಸ್ಪ್ರೇಯರ್ಗಳನ್ನ ಅದನ್ನ ಕ್ಲೀನಾಗಿ ತೊಳೆದು ಅದನ್ನ ತೊಳೆಯತಕ್ಕಂಥ ಜಾಗ ಆಗಿರಲಿ ಅಥವಾ ದನಕರುಗಳು ನೀರು ಕುಡಿತಕ್ಕಂಥ ಜಾಗ ಆಗಿರಲಿ, ಅಂತ ಜಾಗದಲ್ಲಿ ನಾವು ಯಾವುದೇ ಕಾರಣಕ್ಕೂ ಸ್ಪ್ರೇಯರ್ಗಳನ್ನೇ ಆಗಿರಲಿ, ಸ್ನಾನ ಮಾಡೋದೇ ಆಗಿರಲಿ, ಸಿಂಪರಣೆ ಮಾಡಿದವನು ಆ ಕೆಲಸವನ್ನು ಅಂತ ಜಾಗದಲ್ಲಿ ಮಾಡಬಾರ್ದು, ಪ್ರತ್ಯೇಕ ಜಾಗದಲ್ಲಿ ಆ ಕೆಲಸಗಳನ್ನ ಮಾಡಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈ ಸಿಂಪರಣೆ ಮಾಡಾದ್ಮೇಲೆ ಕಡ್ಡಾಯವಾಗಿ ಸ್ನಾನ ಮಾಡಲೇಬೇಕು. ಸ್ನಾನ ಮಾಡಿದ ನಂತರ ಅವನು ಬೇರೆ ಬಟ್ಟೆಯನ್ನು ಹಾಕೊಂಡು ಅವನು ಊಟ ಎಲ್ಲಾನು ಮಾಡಬೇಕು. ಈ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈ ಸಿಂಪರಣೆ ನಂತರ ಈ ಸ್ಪ್ರೇಯರ್ಗಳನ್ನ ತೊಳೆದಿದ್ರೆ ಏನಾಗುತ್ತೆ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಂದಾಗ ಒಬ್ಬರು ರೈತರು ಬಂದು ನಮ್ಮ ಗದ್ದೆಯಲ್ಲಿ ಒಂದು ಸಮಸ್ಯೆ ಆಗಿದೆ ಸರ್, ಏನು ಬೆಂಕಿ ರೋಗ ಬಂದಿದೆ, ಏನ್ ಮಾಡ್ಬೇಕು ಅಂತ ಕೇಳ್ಕೊಂಡ್ರು. ನಾನು ಅದಕ್ಕೆ ಬೆಂಕಿ ರೋಗ ತುಂಬಾ ಇದ್ದಾಗ ನೀವು ಇಂಥ ಔಷಧಿಯನ್ನ ನೀವು ಸಿಂಪರಣೆ ಮಾಡಿ ಅಂತ ನಾನು ಕೂಡ ಬರ್ಕೊಟ್ಟೆ. ಅದನ್ನ ತಗೊಂಡಾಗಿ ಸಿಂಪರಣೆಯನ್ನು ಕೂಡ ಮಾಡಿದ್ದಾರೆ ಕರೆಕ್ಟ್ ಆಗಿ. ಒಂದು 4 ದಿನ ಬಿಟ್ಟು ರೈತ ಬಂದು ನನ್ನನ್ನು ಕೇಳಿದ್ರು, ನೀವು ಹೇಳ್ಕೊಟ್ಟಿದ್ದಂತ ಔಷಧಿಯನ್ನ ಸಿಂಪರಣೆ ಮಾಡಿದೆ, ಭತ್ತಕ್ಕೆ ಸಿಂಪರಣೆ ಮಾಡಿದ್ರೆ ಭತ್ತ ಎಲ್ಲ ಸುಟ್ಟೋಗ್ಬಿಟ್ಟಿದೆ, ಎಲ್ಲ ಹಾಳಾಗಿದೆ. ನನ್ಗೆ ಅನ್ನಿಸ್ತು ಭತ್ತಕ್ಕೆ ನಾವು ಶಿಫಾರಸ್ ಮಾಡ್ಕೊಟ್ಟಂತ ಶಿಲೀಂಧ್ರನಾಶಕವನ್ನು ಸಿಂಪರಣೆ ಮಾಡೋದ್ರಿಂದ ಅದು ಸುಡೋದಿಲ್ಲ, ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗಿದೆ ಅಂತ ನಾನು ಅಲ್ಲಿ ಹೋಗಿ ನೋಡಿದಾಗ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು. ಮೂಲವಾಗಿ ವಿಚಾರಿಸಿದಾಗ ಅಲ್ಲಿ ಸಮಸ್ಯೆ ಏನಾಗಿತ್ತು ಅಂದ್ರೆ, ಇವ್ರ ಹತ್ರ ಸ್ಪ್ರೇಯರ್ ಇರಲಿಲ್ಲ, ಇವರು ಸ್ಪ್ರೇಯರ್ನ ಪಕ್ಕದ ಮನೆಯ ರೈತರ ಹತ್ರ ಇಸ್ಕೊಂಡು ಬಂದಿದ್ದಾರೆ. ಆ ಪಕ್ಕದ ಮನೆ ರೈತರಲ್ಲಿ ಅವರಲ್ಲಿ ಏನಾಗುತ್ತೆ ಅಂದ್ರೆ ಅವ್ರ ತೋಟದಲ್ಲಿ ಕಳೆಗಳು ಜಾಸ್ತಿ ಇದೆ ಅನ್ಬಿಟ್ಟು ಪ್ರೀವಿಯಸ್ ಏನ್ ಮಾಡಿದ್ರೆ ಕಳೆನಾಶಕನ ಸ್ಪ್ರೇ ಮಾಡಿ ತೊಳೆದೆ ಇಟ್ಬಿಟ್ಟಿದ್ದಾರೆ. ಇವರು ತಂದಾಗ ಆ ಸ್ಪ್ರೇಯರ್ನ ತೊಳೆದೇ ಇವರು ಪ್ರಾರಂಭಿಕ ಹಂತದಲ್ಲಿ ಸಿಂಪರಣೆಯನ್ನು ಮಾಡಿದ್ರು. ಅಂದ್ರೆ ಆ ಪೈಪ್ ಅಲ್ಲಿ ಉಳಿದಂತ ಕೀಟನಾಶಕ ಗದ್ದಲೆಲ್ಲ ಬಿದ್ದೇನಾಗಿದೆ, ಅಲ್ಲಿ ಭತ್ತ ಎಲ್ಲ ಸುಟ್ಟೋಗಿರ್ತಕ್ಕಂಥ, ಅಂದ್ರೆ ಈ ತರ ಎಲ್ಲ ಸಮಸ್ಯೆಗಳಾಗುತ್ತೆ. ಆ ನಿಟ್ಟಿನಲ್ಲಿ ಸ್ಪ್ರೇಯರ್ಗಳನ್ನ ಉಪಯೋಗಿಸಿದ ನಂತರ ಅದನ್ನ ಕ್ಲೀನಾಗಿ ತೊಳೆದು ಹುಷಾರಿಗೆ ಅದನ್ನ ಕ್ಲೀನಾಗಿ ಇಡಬೇಕು. ಮತ್ತೆ ಯಾವುದೇ ಕಾರಣಕ್ಕಾಗ್ಲೇ ಅಲ್ಲ, ಕೀಟನಾಶಕಗಳನ್ನ ಶೇಖರಣೆ ಮಾಡಬೇಕಾದ್ರೆ ಮಕ್ಕಳ ಕೈಗೆ ಸಿಗದಾಗೆ ಜಾಗಗಳಲ್ಲಿ ಅದನ್ನ ಇಟ್ಟರೆ ಸುರಕ್ಷಿತವಾಗಿ ಕೀಟನಾಶಕಗಳನ್ನ ನಾವು ಯಾವುದೇ ತೊಂದರೆಗಳು ಇಲ್ಲದಂಗೆ ನಾವು ಅದನ್ನ ಉಪಯೋಗ ಮಾಡಬಹುದು. ವೀರೇಂದ್ರ, ಇದುವರೆಗೆ ಕೀಟನಾಶಕಗಳ ಬಳಕೆಯ ನಂತರ ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನ ನಾವು ಅನುಸರಿಸಬೇಕು ಅಂತ ತಿಳಿಸಿದ್ರಿ. ಆದ್ರೂ ಕೂಡ ನಮ್ಮಲ್ಲಿ ಈ ಅಪಘಾತಗಳು ನಡೆಯೋದು ಸಹಜ. ಇಷ್ಟೆಲ್ಲ ನೀವು ಸುರಕ್ಷತಾ ಕ್ರಮಗಳನ್ನ ನೀವು ಹೇಳಿದ್ರು ಕೂಡ ಕೆಲವೊಂದ್ಸಲಿ ಇದು ಕೈ ತಪ್ಪಿನಿಂದ ಆಗ್ಬೋದು, ಅಥವಾ ಹೇಳಿದಾಗೆ ಬ್ಯಾಕ್ ಪ್ಯಾಕ್ ಅನ್ನು ಹಾಕೊಂಡಿರ್ತಾರದೆಲ್ಲ, ಸಣ್ಣ ಲೀಕೇಜ್ ಆಗಿರ್ಬೋದು, ಅಥವಾ ಯಾವ್ದೋ ಒಂದು ರೀತಿಯಲ್ಲಿ ನಮ್ಮ ಮೈಗೆ ಕೀಟನಾಶಕಗಳು ಬೀಳ್ಬೋದು, ಅಥವಾ ಗೊತ್ತಿಲ್ಲ ಕಣ್ತಪ್ಪಿನಿಂದ ಸಣ್ಣ ಮಕ್ಕಳು ಕೂಡ ಅದನ್ನ ಮುಟ್ಟಿ ಅದ್ರ ಜೊತೆ ಆಟ ಆಡಿ ಅದನ್ನ ಮೈಗಂಟಿಸ್ಕೊಂಡಿರ್ಬೋದು, ಅಥವಾ ಎಲ್ಲೋ ನೀರಿನಲ್ಲಿ ಸೇರಿ ದನಗಳಿಗೆ ಅಥವಾ ಜನರ ದೇಹದ ಒಳಗೆ ಸೇರಿರ್ಬೋದು. ಇಂತ ಒಂದು ಸಂದರ್ಭದಲ್ಲಿ ನಾವು ಏನೇನು ಮಾಡಬೇಕು? ಸಾಮಾನ್ಯವಾಗಿ ಏನಾಗುತ್ತೆ, ನೀವು ಆಗ್ಲೇ ಹೇಳಿದಾಗೆ ಕೆಲವೊಂದು ಸಂದರ್ಭದಲ್ಲಿ ಅಚಾನಕ್ ಮನೆಗೆ ತಂದು ಕೀಟನಾಶಕನಾಗ್ಲಿ ಯಾವ್ದೋ ಒಂದು ಔಷಧಿಯನ್ನ ಇಟ್ಟಿರ್ತೀವಿ, ಮನೇಲಿ ಏನೋ ಗಲಾಟೆ ಆಗುತ್ತೋ ಅಥವಾ ನಾವು ಸಿಂಪರಣೆ ಮಾಡ್ಬೇಕಾದ್ರೆ ಏನೋ ಅಜಾಗೃತಿಕ ಅಂತ ಸೇವಿಸ್ತಕ್ಕಂಥದ್ದು ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಔಷಧಿಯನ್ನ ನಾವು ಕುಡಿದು ಬಿಟ್ರೆ ಅಥವಾ ನಮ್ಮ ದೇಹದೊಳಗೆ ಸೇರಿದ್ರೆ ಮೊದಲು ಕೆಲವೊಂದು ಲಕ್ಷಣಗಳನ್ನ ತೋರಿಸುತ್ತೆ. ಹೇಗಪ್ಪ ಅಂದ್ರೆ, ಒಬ್ಬ ಔಷಧಿಯನ್ನ ಕುಡಿದ್ರೆ ಫಸ್ಟ್ ಅವನಿಗೆ ಲಕ್ಷಣ ಕಾಣಿಸ್ತಕ್ಕಂಥದ್ದು ತಲೆ ಸುತ್ತು ಬರುತ್ತೆ, ತಲೆ ಸುತ್ತ ಆದ ನಂತರ ಕೈಗಳೆಲ್ಲ ನಡ್ಕ ಬರತಕ್ಕಂಥದ್ದು, ಮತ್ತೆ ಬೆವರ್ತನು, ನಂತರ ಅವನು ವಾಮಿಟ್ ಮಾಡ್ತಕ್ಕಂಥದ್ದು, ಬಾಯಲ್ಲಿ ನೊರೆ ಬರತಕ್ಕಂಥದ್ದು, ಬಾಹ್ಯ ಲಕ್ಷಣಗಳು ಕಾಣಿಸುತ್ತೆ. ಹಾಗಾಗಿ ಯಾವ್ದೋ ಒಂದು ಔಷಧಿ ಕುಡಿದಂತ ವ್ಯಕ್ತಿಯನ್ನ ನಾವು ಗಮನಿಸಿದಾಗ ಈ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಈ ಲಕ್ಷಣ ಕಾಣಿಸ್ಕೊಂಡಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹೇಗಂದ್ರೆ ತುಂಬಾ ತೋಟಗಳಲ್ಲಿ ಒಂದೊಂದೇ ಮನೆ ಇರುತ್ತೆ, ಸಿಟಿಯಿಂದ ತುಂಬಾ ದೂರ ಇರುತ್ತೆ. ಅವನು ಅಲ್ಲಿಂದ ಸಿಟಿಗೆ ಕರ್ಕೊಂಡು ಬಂದಾಗ ಕೆಲವೊಂದು ಅತ್ಯಂತ ವಿಷಕಾರಿ ಅಂಶ ಇರತಕ್ಕಂತ ಕೀಟನಾಶಕಗಳನ್ನ ಸೇವಿಸಿಬಿಟ್ಟಾಗ ಏನಾಗುತ್ತೆ, ತುಂಬಾ ತೊಂದರೆ ಆಗುತ್ತೆ, ಅವನ್ನ ಬದುಕಿಸ್ಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ದೂರ ಪ್ರದೇಶದಿಂದ ಅವನು ಹಾಸ್ಪಿಟ್ಲಿಗೆ ಅವನಿಗೆ ಕರ್ಕೊಂಡು ಬರಬೇಕಾದ್ರೆ ಕೆಲವೊಂದು ಪ್ರಥಮ ಚಿಕಿತ್ಸೆಯನ್ನ ನಮ್ಮ ಮನೆಗಳನ್ನ ನಾವು ರೈತರ ಮಟ್ಟದಲ್ಲಿ ಮಾಡ್ಕೊಳ್ಬೇಕು. ಹೇಗಪ್ಪ ಅಂದ್ರೆ, ಫಸ್ಟ್ ಅವನು ಕುಡಿದಿರ್ತಕ್ಕಂಥ ಔಷಧಿಯನ್ನ ನಾವು ವಾಂತಿಯನ್ನ ಮಾಡಿಸ್ಬೇಕು. ಹೇಗೆ ಅಂದ್ರೆ, ಸ್ವಲ್ಪ ಬೆಚ್ಚ ನೀರನ್ನ ಮಾಡಿಕೊಂಡು ಅದಕ್ಕೆ 1 ಟೀಸ್ಪೂನ್ ಅಷ್ಟು ಸಾಸಿವೆ ಪುಡಿಯನ್ನ ಅದಕ್ಕೆ ಹಾಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಎರಡನ್ನ ಬೆರೆಸ್ಬಿಟ್ಟು ಕರಗಿಸಿದಂತ ದ್ರಾವಣವನ್ನು ಅವನಿಗೆ ಆಗಿಂದಾಗೆ ಕುಡಿಸ್ತಾ ಇದ್ರೆ ಏನೆಲ್ಲ ಅವನು ಕುಡಿದಿರ್ತಾನೆ ಕೀಟನಾಶಕ ಅದನ್ನೆಲ್ಲ ವಾಮಿಟ್ ಮಾಡ್ತಾನೆ, ಮೇಲೆ ಮೇಲೆ ಕುಡಿಸ್ತಾ ಇರ್ಬೇಕು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಅವನು ಕುಡಿದಿರ್ತಕ್ಕಂಥ ಎಲ್ಲಾ ಕೀಟನಾಶಕಗಳಿಗೂ ಹೊರಗಡೆ ಬರುತ್ತೆ. ಈಗ ಹೊರಗಡೆ ಬಂದ್ಮೇಲೆ ಏನಾಗುತ್ತೆ, ಔಷಧಿ ಕುಡಿದಂತ ವ್ಯಕ್ತಿ ನಿತ್ರಾಣನಾಗಿರ್ತಾನೆ, ಅಲ್ಲಿಂದ ಹಾಸ್ಪಿಟಲ್ ಕರ್ಕೊಂಡು ಬರೋಕೆ ತುಂಬಾ ಹೊತ್ತಾದಾಗ ಅವನಿಗೆ ಸ್ವಲ್ಪ ಸ್ಟ್ರೆಂತ್ ಬರೋ ಮಾಡ್ಬೇಕು. ಅದಕ್ಕೆ ಬೆಸ್ಟ್ ಸೋರ್ಸ್ ಹೇಗಪ್ಪ ಅಂದ್ರೆ, ಕೋಳಿ ಮಟ್ಟೆಯಲ್ಲಿ ಬಿಳಿ ಪದಾರ್ಥ ಏನಿರುತ್ತೆ ಅದನ್ನ ಕುಡಿಸಿದ್ರೆ ಅವನಿಗೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ. ಅಥವಾ ಆಲೂಗಡ್ಡೆನ ಸಣ್ಣದ ಕಟ್ ಮಾಡಿ ಸ್ವಲ್ಪ ಅದನ್ನ ಬೇಯಿಸ್ಬಿಟ್ಟು ಅದ್ರ ತಿಳಿನೀರನ್ನು ಕೊಡಬಹುದು, ಅಥವಾ ಎಳ್ನೀರಾಗಿರ್ಲಿ ಅಥವಾ ನಮಗೆ ಗ್ಲೂಕೋಸ್ ಎಲ್ಲ ಕುಡಿಸಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಬೇಕು. ಸಾಧ್ಯ ಆದಷ್ಟು ಯಾರು ಔಷಧಿ ತಗೊಂಡಿರ್ತಾನೆ ಅವ್ನು ಕರ್ಕೊಂಡು ಬರ್ಬೇಕಾದ್ರೆ ಕುಡಿದಿರ್ತಕ್ಕಂಥ ಔಷಧಿ ಬಾಟ್ಲುಗಳು ಏನಾದ್ರು ಜೊತೆಲಿದ್ರೆ ಆ ಬಾಟ್ಲುಗಳನ್ನ ತುಂದು ಡಾಕ್ಟರ್ ಕೊಟ್ರೆ ಸ್ವಲ್ಪ ಟ್ರೀಟ್ಮೆಂಟ್ ಬೇಗ ಮಾಡ್ತಾರೆ, ಇಲ್ಲಾಂದ್ರೆ ಏನ್ ಮಾಡ್ತಾರೆ, ಅವ್ರ ಅಬ್ಸರ್ವೇಷನ್ ಅಲ್ಲಿ ಇಟ್ಬಿಡ್ತಾರೆ. ಹಾಗಾಗಿ ಈ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಮ್ಮ ರೈತರ ಮಟ್ಟದಲ್ಲಿ ಅನುಸರಿಸಿ ಸುರಕ್ಷಿತವಾಗಿ ಕೀಟನಾಶಕಗಳನ್ನ ನಾವು ಉಪಯೋಗಿಸಬೇಕು. ಇಂದಿನ ಸಂದರ್ಭದಲ್ಲಿ ಅನಿವಾರ್ಯ, ಬಟ್ ಆ ಕೆಮಿಕಲ್ಸ್ ನ ಯೂಸ್ ಮಾಡ್ಬೇಕಾದ್ರೆ ನಾವು ಸುರಕ್ಷಿತ ಕ್ರಮಗಳನ್ನ ಅನುಸರಿಸಿ ಯಾವತ್ತು ಕೀಟನಾಶಕಗಳನ್ನ ಉಪಯೋಗ ಮಾಡಬೇಕು. ನಮ್ಮ ಮನಸ್ಸು ಬಂಜೆ ಹೆಚ್ಚಾಗಿ ನಾವು ಯಾವುದೇ ಕೀಟನಾಶಕಗಳನ್ನ ದಯವಿಟ್ಟು ಉಪಯೋಗ ಮಾಡಕ್ ಹೋಗ್ಬೇಡಿ. ಬಟ್ ಕೀಟನಾಶಕಗಳು ಕೊನೆಯ ಹಂತದಲ್ಲಿ ಮಾತ್ರ ದಯವಿಟ್ಟು ಉಪಯೋಗಿಸಿ, ಅದು ಪ್ರಾರಂಭಿಕ ಹಂತ ಅಲ್ಲ. ಸೊ ಬೇರೆ ಬೇರೆ ವಿಧಾನಗಳಿದೆ, ಅದು ಹೇಗೆ ಹತೋಟಿ ಮಾಡಬೇಕು ಅಂತ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರಲಿ, ಸಂಶೋಧನಾ ಕೇಂದ್ರಗಳಿಗಾಗಲಿ ರೈತರು ಭೇಟಿ ಕೊಟ್ಟು ಮಾಹಿತಿಯನ್ನ ಪಡ್ಕೊಂಡು ನಂತರ ಈ ಕೀಟನಾಶಕಗಳನ್ನ ಉಪಯೋಗ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಬೇಕು. ಇದನ್ನ ಎಲ್ಲ ರೈತರು ನಾ ಇನ್ನೊಂದು ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದು, ಇಂಥ ವಿಷಯಗಳು ಯಾವುದೇ ಬೆಳೆಗಳಿಗೆ ಮಾಹಿತಿಗೆ ಅಂತ ಬಂದಾಗ ಜಿಲ್ಲೆಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇರುತ್ತೆ. ಆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರೈತರು ಭೇಟಿ ಕೊಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡಿಕೊಂಡು ಅಲ್ಲಿ ಮಾಹಿತಿಯನ್ನು ಪಡ್ಕೊಂಡು, ಪೀಡನಾಶಕ ಒಂದೇ ಅಂತಲ್ಲ, ಯಾವುದೇ ಬೆಳೆಗಳಿಗೆ ರೋಗ ಕೀಟಗಳ ಮಾಹಿತಿಗಳ ಬಗ್ಗೆ ಆಗಿರಲಿ ಅಥವಾ ಪೀಡನಾಶಕಗಳ ಬಗ್ಗೆ ಆಗಿರಲಿ ಮಾಹಿತಿಯನ್ನು ಪಡ್ಕೊಳ್ಳಿ. ಸೊ ಮಾಹಿತಿ ಪಡ್ಕೊಂಡು ಈ ಕೀಟನಾಶಕಗಳನ್ನ ಉಪಯೋಗ ಮಾಡಬೇಕು ಅಂತ ಎಲ್ಲ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ತೀನಿ. ವೀರೇಂದ್ರ ಅವರೇ, ಇದುವರೆಗೆ ಈ ಪೀಡನಾಶಕಗಳನ್ನ ಬಳಸುವಂತ ಪೂರ್ವದಲ್ಲಿ ಹಾಗೆ ಬಳಸುವಾಗ ಮತ್ತೆ ಬಳಸಿದ ನಂತರ ಯಾವ ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಬೇಕು, ಹಾಗೆ ಅಕಸ್ಮಾತ್ ಆಗಿ ಇದು ನಮ್ಮ ದೇಹಕ್ಕೆ ತಾಗಿದ್ರೆ ಅಥವಾ ನಾವು ಅದನ್ನ ಕುಡಿದ್ರೆ ಅಕಸ್ಮಾತ್ ಆಗಿ ಯಾವ ರೀತಿಯ ಪ್ರಥಮ ಚಿಕಿತ್ಸೆಯನ್ನ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ನಮಗೆ ತಿಳಿಸಿಕೊಟ್ರಿ. ಧನ್ಯವಾದಗಳು ಸರ್. ಧನ್ಯವಾದ. ಇದುವರೆಗೆ ಕೃಷಿಯಲ್ಲಿ ಪೀಡನಾಶಕಗಳ ಸುರಕ್ಷಿತ ಬಳಕೆ ಈ ವಿಷಯವಾಗಿ ಮಾತನಾಡಿದವರು ICAR ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲು ಇಲ್ಲಿನ ಸಸ್ಯ ಸಂರಕ್ಷಣೆಯ ವಿಷಯ ತಜ್ಞರಾದ ಡಾಕ್ಟರ್ ವೀರೇಂದ್ರ ಕುಮಾರ್ ಕೆವಿ ಅವರು. ಅವರನ್ನ ಮಾತನಾಡಿಸಿದವರು ವಿನೋದ್ ಮೂಡಗದ್ದೆ. ಇದುವರೆಗೂ ಕೃಷಿಯಲ್ಲಿ ಪೀಡನಾಶಕಗಳ ಸಂರಕ್ಷಿತ ಬಳಕೆ ಕುರಿತು ICAR ಕೃಷಿ ವಿಜ್ಞಾನ ಕೇಂದ್ರದ ಗೋಣಿಕೊಪ್ಪಲು ಇಲ್ಲಿನ ಸಸ್ಯ ಸಂರಕ್ಷಣಾ ವಿಷಯ ತಜ್ಞರಾದ ಡಾ ಕೆವಿ ವೀರೇಂದ್ರ ಕುಮಾರ್ ಹಾಗೂ ವಿನೋದ್ ಮೂಡಗದ್ದೆ ಅವರೊಡನೆ ಮಾತುಕತೆ ಕೇಳಿದಿರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮವಾಗಿತ್ತು. ಇನ್ನು ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಭೀಮನಕಟ್ಟೆಯ ಬಿಎಸ್ ಅವಿನಾಶ್ ಮತ್ತು ತೀರ್ಥಹಳ್ಳಿ ತಾಲೂಕು ಮುಳುಬಾಗಿಲು ನಿವಾಸಿಯಾದ ಶ್ರೀನಿವಾಸ್ ಮೂರ್ತಿ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಮತ್ತೊಮ್ಮೆ ನಮ್ಮ ರೈತ ಬಾಂಧವರಿಗೆಲ್ಲ ಕೃಷಿರಂಗ ಕಾರ್ಯಕ್ರಮಕ್ಕೆ ವಂದನೆಗಳು. ಮತ್ತೆ ಇದೇ ಸಂದರ್ಭದಲ್ಲಿ ನಾಳಿನ ಸಮಯದಲ್ಲಿ ಭೇಟಿಯಾಗೋಣ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಕೃಷಿರಂಗ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ, ಸಮಯ 6:05. ಆತ್ಮೀಯ ಕೇಳುಗರೆ,